ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿ ಈ ಸುಗಂಧರಾಜ ಬೆಳೆಗೆ ಅಂತಾನೆ ಒಂದು ಸಪರೇಟ್ ವಿಭಾಗನೇ ಇದೆ. ಅವರು ಅಲ್ಲಿನ ವಿಜ್ಞಾನಿಗಳಾಗ್ಬೋದು, ಅವರು ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಈ ಟೈಮ್ಗೆ ಈ ತರ ಮಾಡಿ, ಸಿಡಿ ತರ ಇರಬೇಕು ಅಂದ್ರೆ ಬಲ್ಬ್ಸ್ ಅಂತ ಕರೀತಾರೆ ಅವರು, ಅದು ಸಿಡಿ ತರ ಇರಬೇಕು, ಅದನ್ನ ಈ ತರ ನಾಟಿ ಮಾಡಬೇಕು ಅಂತೇಳಿ ಅವ್ರದೇ ಒಂದು ತೋಟ ಮಾಡಿದ್ದಾರೆ ಅವರು. ಕೈಪಿಡಿ ಅಂತ ಮಾಡ್ಕೊತಿರಲ್ಲ ಆತರ ಅವ್ರು ಮಾಡಿ ಇಟ್ಟಿದ್ದಾರೆ ಅಲ್ಲಿ, ಅದನ್ನ ನೋಡಿ ಮಾಡಿ ಅಂತಂದ್ರು. ಸರಿ ಅಂತೇಳಿ ನಾವು ಅದನ್ನೆಲ್ಲ ನೋಡಿ ನಮ್ಮ ತೋಟಗಳಲ್ಲೂ ಅವ್ರು ಕೊಟ್ಟಿದ್ದಂತ ವೈಜ್ಞಾನಿಕ ಸಲಕರಣೆಗಳು ಆಗ್ಬೋದು, ಅವ್ರ ಹತ್ರ ಇರ್ತಕ್ಕಂತ ಈ ಔಷಧಿಗಳಾಗ್ಬೋದು ಎಲ್ಲಾನು ಅವ್ರ ಹತ್ರನೇ ನಾವು ತಗೊಂಬಂದು ಮಾಡಿದಾಗ ಇದಕ್ಕೆ ತುಂಬಾ ಇದು ಬಂತು, ಒಳ್ಳೆ ಕ್ವಾಲಿಟಿ ಹೂವು ಬಹಳ ಅನುಕೂಲವಾಗಿದೆ. ಅಂದ್ರೆ ಅವ್ರ ಹತ್ರ ತಮ್ಗೆ ಬೇಕಾದ ಮಾಹಿತಿ ಪಡ್ಕೊಂಡು, ತುಂಬಾ ಮಾಹಿತಿ, ನಾನೇ ಅಲ್ಲ ಯಾರೇ ಹೋಗ್ಬೋದು ತೋಟಗಾರಿಕೆ ಇಲಾಖೆ ಎಲ್ಲರಿಗೂ ಸೇರಿದ್ದೆ. ಅವ್ರು ಕೊಟ್ಟ ಮಾಹಿತಿ ತಗೊಂಡು ತಾವು ತಮ್ಮ ಹೊಲದಲ್ಲಿ ಶುರು ಮಾಡಿದ್ರಿ. ಹೌದು ಸರ್. ಮೊದಲನೇ ಎಷ್ಟು ಅಳತೆ ಜಾಗದಲ್ಲಿ ಶುರು ಮಾಡಿದ್ರಿ? ಸರ್, ನಾವು ಈಗ 1 ಎಕರೆ ಜಾಗದಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡಿದೆ. 1 ಎಕರೆ ಒಂದೇ ಸತಿ ಮಾಡಿದ್ರು, ಮಾಡ್ಬೇಕು ಅಂತೇಳಿ. ಅದು ಸಸಿಗಳನ್ನೆಲ್ಲ ಅದು ಒಂದು ಬಂಜರು ಭೂಮಿ ಇತ್ತು, ಅದ್ಯಾವುದೊಂದು ಉಪಯೋಗ ಮಾಡ್ತಾ ಇರಲಿಲ್ಲ, ಪಾಳ್ಭೂಮಿ ಉಳುಮೆ ಇರಲಿಲ್ಲ, ಉಳುಮೆ ಇರಲಿಲ್ಲ ಏನಿಲ್ಲ. ಅದನ್ನ ನಾವೇನ್ ಮಾಡಿದ್ವಿ, ಫಸ್ಟ್ JCB ತಗೊಂಡೋಗಿ ಇಡೀ ಭೂಮಿನ ಪಲ್ಟಿ ಮಾಡಿದ್ವಿ, ಉಲ್ಟಾ ಮಾಡಿ ಅಗಸಿದ್ದು ಕೆಳಗಡೆ ಒಂದು 4-5 ಅಡಿ ಒಳಗಡೆ ಹೋಗಂಗೆ ಅಗತ್ಯ ಮಾಡಿ, ಕೆಳಗಿನ ಮಣ್ಣು ಮೇಲೆ ಮೇಲಿನ ಮಣ್ಣು ಕೆಳಗಡೆ ಬರಂಗ್ ಮಾಡಿ ಮಿಕ್ಸ್ ಮಾಡಿದ್ರಿ. ಮಿಕ್ಸ್ ಮಾಡಿ ಒಂದೂವರೆ ತಿಂಗಳು ಒಣಗಾಕ್ಬಿಟ್ಟಿದ್ವಿ. ಒಣಗಿಸಿದ್ದಾದ್ಮೇಲೆ ಅಂದ್ರೆ ಅವ್ರು ಹೇಳಿದ್ರೇನ ಅವರು ನಿಮ್ಗೆ IHR ಅವ್ರೇನು ಹೇಳಿರ್ಲಿಲ್ಲ, ನೀವೇ ಮಾಡ್ಕೊಂಡ್ರಿ. ಬಟ್ ನೋಡೋಣ, ಬಂಜರು ಭೂಮಿ ಅಲ್ಲ, ಇದರಲ್ಲಿ ಸಿಕ್ಕಾಪಟ್ಟೆ ವೇಸ್ಟೇಜು ಅದು ಇದು ಎಲ್ಲ ಇದೆ. ಹಂಗೆ ತಿರುಗಾಕ್ಸಿದಾಗ ಮೇಲ್ಗಡೆ ಬೆಳೆದಿರ್ತಕ್ಕಂತ ಈ ಕಳೆ ಎಲ್ಲ ಹಸಿರು ಗಿಡಗಳು ಭೂಮಿ ಒಳಗೊಡಗುದು, ಭೂಮಿ ಮೇಲ್ಗಡೆ ಮಣ್ಣಾಯ್ತು. ಅವು ಮಣ್ಣಲ್ಲಿ ಹೊಡೆದಾಗ ಅವೆಲ್ಲ ಕೊಳತು, ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಯ್ತು, ಅದು ತಲೆಯಲ್ಲಿ ಇಟ್ಕೊಂಡು ನಾವು ಮಾಡಿದ್ವಿ. ಆಮೇಲೆ ಟ್ರ್ಯಾಕ್ಟರ್ ತಗೊಂಡು ಅದನ್ನೆಲ್ಲ ಹದ ಮಾಡಿಸಿ ನಮಗೆ ಯಾವ ರೀತಿ ಅನುಕೂಲ ಗೋವಿರು ಬಿಡಿಸಕ್ಕೆ ಆತರ 5 ಅಡಿಗೆ ಒಂದು ದಿಬ್ಬ ಅಂದ್ರೆ ಏರುಮಡಿ ಅಂತ ಕರಿತೀವಿ, ಅದನ್ನ ನಾವು ಹಾಕ್ಸ್ಕೊಂಡ್ವಿ. ಅದನ್ನ ಹಾಕ್ಸ್ಕೊಂಡು ಪ್ರತಿ ಗಿಡದಿಂದ ಗಿಡಕ್ಕೆ ಅಂದ್ರೆ ಒಂದು ಏರುಮಡಿ ಮೇಲೆ 2 ಜೋಡಿ ಸಾಲಾಗಿ ನಾವು 2.5 ಅಡಿಗೆ ಒಂದು ಸಾಲ್ ಮಾಡಿಸ್ಕೊಂಡ್ವಿ, ಮತ್ತೆ 3 ಅಡಿ ಗ್ಯಾಪ್ ಬಿಟ್ವಿ, ಮತ್ತೆ ಇನ್ನೊಂದು 2.5 ಅಡಿಗೆ ಸಾಲ್ ಮಾಡಿಸಿ ಏರುಮಡಿ ಹಾಕ್ಸ್ಬಿಟ್ಟು ಅದರಲ್ಲಿ 2 ಜೋಡಿ ಸಾಲು ಪ್ರತಿ ಗಡ್ಡೆಯಿಂದ ಗಡ್ಡೆಗೆ 1 ಅಡಿ ಗ್ಯಾಪ್ ಬಿಟ್ಟು ನಾಟಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮೊದಲ ವರ್ಷನೇ ಬಂತ ಹೆಂಗ್? ಅದು ಸ್ಟಾರ್ಟಿಂಗ್ ಏನಾಗ್ತದೆ, ನಾವು ನಾಟಿ ಮಾಡಿದ್ದು ಬರೀ ಒಂದು 3 ತಿಂಗಳಿಗೆ ನಿಧಾನಕ್ಕೆ, ಯಾವ್ದು ಫಾಸ್ಟ್ ಇರ್ತದೆ ಯಾವ ಸ್ಟಂಪ್ ಅಂದ್ರೆ ಏನು ಕಾಂಡ ಉದ್ದ ಇರ್ತದೆ ಅದು ಸ್ಟಾರ್ಟ್ ಆಗ್ತದೆ. ಅಂತಂದಾಗಿ ಒಂದೊಂದೊಂದೊಂದೇ ಸ್ಟಾರ್ಟ್ ಆಗ್ತದೆ. ಮೊದಲೇ ತಿಂಗಳು ನಮ್ಗೆ 5 ಕೆಜಿ 6 ಕೆಜಿ 10 ಕೆಜಿ ಹಾಕಿ 2 ಜೋಡಿ ಸಾಲು ಪ್ರತಿ ಗಡ್ಡೆಯಿಂದ ಗಡ್ಡೆಗೆ 1 ಅಡಿ ಗ್ಯಾಪ್ ಬಿಟ್ಟು ನಾಟಿ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮೊದಲ ವರ್ಷನೇ ಬಂತ ಹೆಂಗ್? ಅದು ಸ್ಟಾರ್ಟಿಂಗ್ ಏನಾಗ್ತದೆ, ನಾವು ನಾಟಿ ಮಾಡಿದ್ದು ಬರೀ ಒಂದು 3 ತಿಂಗಳಿಗೆ ನಿಧಾನಕ್ಕೆ, ಯಾವ್ದು ಫಾಸ್ಟ್ ಇರ್ತದೆ ಯಾವ ಸ್ಟಂಪ್ ಅಂದ್ರೆ ಏನು ಕಾಂಡ ಉದ್ದ ಇರ್ತದೆ ಅದು ಸ್ಟಾರ್ಟ್ ಆಗ್ತದೆ. ಅಂತಂದಾಗಿ ಒಂದೊಂದೊಂದೊಂದೇ ಸ್ಟಾರ್ಟ್ ಆಗ್ತದೆ. ಮೊದಲೇ ತಿಂಗಳು ನಮ್ಗೆ 5 ಕೆಜಿ 6 ಕೆಜಿ 10 ಕೆಜಿ ಹಾಕಿ ನಾವು ಹೇಳಿದ್ವಿ. ಇವತ್ತು ಒಂದಿಷ್ಟು ವಿಚಾರ ಕುರಿತು ಮಾತಾಡ್ತಾ ಸಾಗಬೇಕು, ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ಕೊಳ್ತಾ ಸಾಗೋಣ ಅಂತ. ಏನದು ಆ ಇನ್ಫಾರ್ಮೇಷನ್ನು ಇವತ್ತಿನ ವಿಚಾರದಲ್ಲಿ ನಾವು ಶೇರ್ ಮಾಡ್ಕೊಳ್ಳುವಂಥದ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹೌದು, ಬಸವನ ಹುಳವನ್ನು ನಾವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ಇವತ್ತಿನ ಸಂಧ್ಯಾರಾಗದಲ್ಲಿ ಮಾತಾಡ್ತಾ ಸಾಗೋಣ ಅಂತ ಅಂದ್ಕೊಂಡಿದ್ದು. ಅದನ್ನು ಮಾಡ್ತಾ ಮುಂದೆ ಸಾಗಬೇಕು. ಮುಂದೆ ಸಾಗ್ತಾ ಇನ್ನಷ್ಟು ವಿಚಾರಗಳು ನಿಮಗೆ ಏನಾದರೂ ಯೋಚನೆ ಬಂದರೆ ನೀವು ಸಹ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತಿದೆ, 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ, 9480901013. ಮತ್ತೆ ಇನ್ನಷ್ಟು ವಿಚಾರಗಳು ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಅಥವಾ ಅದಕ್ಕೆ ನಿಮ್ಮ ಕ್ಯೂರಿಯಾಸಿಟಿನ ಹೆಚ್ಚಿಸಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ನಾವು ತೆಗೆದುಕೊಂಡು ಬಂದಂಥ ಮತ್ತಷ್ಟು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕೀಬೋರ್ಡ್ ನಾವು ನೋಡಿರ್ತೀವಿ, ಕೀಬೋರ್ಡ್ನಲ್ಲಿ ಒಂದೇ ಸಾಲಿನ ಅಕ್ಷರಗಳಿಂದ ಆಗಬಹುದಾದಂಥ ಉದ್ದವಾದಂತಹ ಪದ ಯಾವುದಿರ್ಬೋದು ಯೋಚನೆ ಮಾಡಿ. ಕೀಬೋರ್ಡ್ನಲ್ಲಿ ಒಂದೇ ಸಾಲಿನ ಅಕ್ಷರಗಳಿಂದ, ಒಂದೇ ಸಾಲಿನ ಲೆಟರ್ಸ್ಗಳಿಂದ, ಅದು ಒಂದೇ ಆರ್ಡರ್ನಲ್ಲಿ ಇರಬೇಕು ಅಂತ ಏನಿಲ್ಲ, ಒಂದೇ ಸಾಲಿನ ಲೆಟರ್ಗಳಿಂದ ಉದ್ದಕ್ಕೆ ಹೋಗಬಹುದಾದಂತಹ ಯಾವುದಾದ್ರೂ ಪದ ಯಾವುದಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹೌದು, ಟೈಪ್ ರೈಟರ್ ಅನ್ನುವಂತಹದ್ದು ಒಂದೇ ಸಾಲಿನ ಅಕ್ಷರಗಳಿಂದ ಆಗಬಹುದಾದಂತಹ ಒಂದು ಉದ್ದವಾದಂತಹ ಪದ, ಇಂಗ್ಲಿಷ್ ಪದ. ನಮ್ಮ ಟೈಪ್ ರೈಟರ್ನಲ್ಲಿ ನಾವು ಈ ಒಂದು ಪದವನ್ನು ನೋಡ್ಕೊಂತ ಸಾಗ್ಬೋದು. ಇನ್ನು ಮತ್ತಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ತಿಳ್ಕೋಬೇಕು. ಅದರ ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕೋಟ್ಸ್ಗಳನ್ನು ನಾವು ನೋಡ್ಕೊಳ್ತಾ ಸಾಗೋದಾದರೆ, ಇಂಟ್ರೆಸ್ಟಿಂಗ್ ಕೋಟ್ಸ್ಗಳು ಅಂತ ಹೇಳಿದಾಗ ಯಾರು ಹೇಳಿರುವಂತಹ ಕೋಟ್ಗಳು ಅಂತ ನೀವು ಯೋಚನೆ ಮಾಡ್ಬೋದು. ಯಾರಾದರೂ ಒಂದು ಕೋಟ್ಗಳನ್ನು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು ಅಥವಾ ಯಾವುದೊಂದು ಪುಸ್ತಕಗಳಲ್ಲಿ ಇರ್ಬೋದು, ಆ ಒಂದು ಕೋಟ್ಗಳನ್ನು ನಾವು ಓದಿದಾಗ ನಮಗೆ ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ನ ನಮ್ಮ ನಾಳೆಗೆ ಅಥವಾ ನಮ್ಮ ಮುಂದಿನ ಜೀವನಕ್ಕೆ ಅಥವಾ ನಮ್ಮ ಮುಂದಿನ ಗುರಿಯ ಕಡೆಗೆ ಅದನ್ನು ಸೇರಿಸ್ಕೊಂಡು ಅದನ್ನು ಬಳಸಿಕೊಂಡು ನಾವು ಸಾಗ್ಬೋದು. ಅಂತಹ ಒಂದಷ್ಟು ಸಾಲುಗಳನ್ನು ನೋಡುವಂತಹ ಸಮಯ, ಒಂದು ಉತ್ತಮವಾದ ನುಡಿಗಟ್ಟುಗಳು ಅಂತ ಹೇಳಿದಾಗ ಬಹಳಷ್ಟು ಜನ ನಮಗೆ ಬರ್ತಾರೆ. ಸ್ವಾಮಿ ವಿವೇಕಾನಂದರ ನುಡಿನೂ ಸಹ ಒಂದು ನೆನಪಾಗುತ್ತೆ. ಮನುಷ್ಯನ ವ್ಯಕ್ತಿತ್ವವು ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ ಅಂತ ಹೇಳಿದ್ರೆ, ಮನುಷ್ಯನ ವ್ಯಕ್ತಿತ್ವ ಏನು ಅನ್ನೋದು, ಅವನ ಎಜುಕೇಷನ್ ಏನಿದೆ, ಅವನು ಎಷ್ಟು ಓದಿದ್ದಾನೆ ಅಥವಾ ಅವನ ಶಿಕ್ಷಣ ಎಷ್ಟಿದೆ ಅನ್ನೋದರಿಂದ ಬರುತ್ತೆ ಅಂತ ವಿವೇಕಾನಂದರ ಒಂದು ಸಾಲು ಹೇಳುತ್ತೆ. ವಿದ್ಯೆಯಿಂದಲೇ ಮನುಷ್ಯನಿಗೆ ಸುಖ ಭೋಗ ಧನ ಕೀರ್ತಿ ಎಲ್ಲದೂ ಸಹ ಸಿಗುತ್ತೆ ಅನ್ನುವಂತಹದ್ದು ಸಹ ಒಂದು ನುಡಿಮತ್ತು. ಇದನ್ನೆಲ್ಲವನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಧ್ಯಯನವನ್ನು ಮಾಡಬೇಕು. ಅಧ್ಯಯನವನ್ನು ಮಾಡೋದ್ರಿಂದನೇ ಸಹ ನಮಗೆ ವಿವೇಕ ಸಿಗುತ್ತೆ. ಹೌದು, ಇತಿಹಾಸದ ಅಧ್ಯಯನದಿಂದ ಮನುಷ್ಯ ವಿವೇಕಿ ಆಗ್ತಾನೆ ಅನ್ನುವಂತಹದ್ದು ಬೇಕನ್ ಅವರು ಹೇಳಿರುವಂತಹ ಒಂದು ಚಂದದ ನುಡಿಮತ್ತು. ಇನ್ನು ಪ್ರತಿಯೊಬ್ಬ ವ್ಯಕ್ತಿಯು ಎರಡು ರೀತಿಯಲ್ಲಿ ಶಿಕ್ಷಣವನ್ನು ಹೊಂದುತ್ತಾನೆ. ಒಂದು ಇತರರಿಗೆ ಅವನು ಕೊಡುವಂತಹ ಶಿಕ್ಷಣ, ಇನ್ನೊಂದು ಅವನು ಸ್ವಂತ ಕಲಿಯುವಂತಹ ಶಿಕ್ಷಣ. ಎಷ್ಟೋ ಸಲ ನಾವು ಸಹ ಜೀವನದಲ್ಲಿ ನೋಡಿರ್ತೀವಿ, ಇನ್ನೊಬ್ಬರಿಗೆ ನಾವು ನಮಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಅದು ಶಾಲೆಗಳಲ್ಲಿರ್ಬೋದು, ಶಿಕ್ಷಣಗಳಲ್ಲಿರ್ಬೋದು, ಅಥವಾ ನಾವು ಮಾಡ್ತಾ ಇರುವಂತಹ ಯಾವುದೋ ಒಂದು ವರ್ಕ್ ಎನ್ವಿರಾನ್ಮೆಂಟಲ್ ಸಹ ಇರ್ಬೋದು, ನಮಗೆ ಗೊತ್ತಿರೋದನ್ನು ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ನಾವು ಸಹ ಕಲಿತೀವಿ, ನಾವು ಸಹ ಬೆಳಿತೀವಿ. ಅದೇ ರೀತಿ ನಾವೇ ಸ್ವಂತವಾಗಿ ಕಲಿಯೋದು, ಸಮಯ ಸಿಕ್ತು, ಒಂದಿಷ್ಟು ಹೊತ್ತು ಸಿಕ್ತು, ಒಂದಿಷ್ಟು ಸಮಯ ಸಿಕ್ತು ಅಂತ ಹೇಳಿದ್ರೆ ಏನೋ ಒಂದು ಪುಸ್ತಕ ಇರಬಹುದು, ಒಂದು ನ್ಯೂಸ್ ಪೇಪರ್ ಇರಬಹುದು, ಅದನ್ನು ಓದೋದ್ರಿಂದ ಒಂದಿಷ್ಟು ಮಾಹಿತಿ ನಮಗೆ ಸಿಗುತ್ತೆ, ಒಂದಿಷ್ಟು ಜ್ಞಾನ ನಮಗೆ ಸಿಗುತ್ತೆ. ಆ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಮುಂದೆ ಸಾಗ್ತಾ ಇದ್ದರೆ ಯಾವತ್ತೂ ಒಂದು ದಿವಸ ಆ ಒಂದು ನಾಲೆಡ್ಜ್ ನಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಇದೆಲ್ಲವೂ ಸಹ ನಮಗೆ ಸಾಧ್ಯ ಆಗೋದು ಕಲಿಕೆಯಿಂದ ಮಾತ್ರ. ಇನ್ನು ಜಾನ್ ಡ್ಯೂಯಿ ಹೇಳ್ತಾನೆ, ವಿದ್ಯಾಭ್ಯಾಸವಿಲ್ಲದ ಪ್ರಭುತ್ವ ಬೆಳೆಯದು ಅಂತ. ವಿದ್ಯಾಭ್ಯಾಸ ಇಲ್ಲ ಅಂದರೆ ಮೂರು ಚಾನಲ್ ಮುಂದೆ ಅಡಿ ಹೋಗ್ತಾ ಇರೋದು ಮಾತಾಡ್ತಾರೆ. ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಪ್ರಭುತ್ವ ಬೆಳೆಯೋದೇ ಇಲ್ಲ ಅಂತ ಹೇಳಿದ್ರೆ, ನಾವು ಮೆಚುರಿಟಿ ಪಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿದ್ಯಾಭ್ಯಾಸ ಇರಲೇಬೇಕು. ಅದು ಬಂದ್ರೇ ಸಹ ನಮಗೆ ಒಂದು ಮೆಚುರಿಟಿ ಬರುತ್ತೆ, ಅದರಿಂದನೇ ಸಹ ನಾವು ಮುಂದಕ್ಕೆ ಹೋಗ್ಬೋದು. ಇದನ್ನೆಲ್ಲವನ್ನು ನಾವು ಈಗ ಶುರು ಮಾಡಬೇಕು. ಓಕೆ, ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಿ, ಇನ್ನಷ್ಟು ನುಡಿಮುತ್ತುಗಳನ್ನು ಓದ್ತೀವಿ, ಆದರೆ ಇದನ್ನೆಲ್ಲವನ್ನು ತಿಳ್ಕೊಂಡಿದ್ದಾಯ್ತು. ಸರಿ, ನಾಳೆ ಬೆಳಿಗ್ಗೆಯಿಂದ ಪೇಪರ್ ಓದೋದಕ್ಕೆ ಶುರು ಮಾಡ್ತೀನಿ, ನಾಳೆ ಬೆಳಿಗ್ಗೆಯಿಂದ ಈ ಒಂದು ಹೊಸ ಕಲಿಕೆಯನ್ನು ಶುರು ಮಾಡ್ತೀನಿ ಅಂತ ನೀವು ಅಂದ್ಕೊಳ್ತಾ ಇದ್ರೆ ಅದು ಮೋಸ್ಟ್ಲಿ ಸರಿ ಇಲ್ಲ ಅನಿಸುತ್ತೆ. ನಾವು ಸಹ ಎಷ್ಟೋ ಆಲಯರು ತರುವ ಆಲರ್ವಿಯ ನೋಡಿ ಮಾದೇವಾ, ಆನಂದ ವೇನಯ್ಯ ಏಳೋ ಮಲೆಯಲ್ಲಿ ಮಾದೇವಾ, ಸ್ವಾಮಿ ಮಲಯಮ್ಮ ದೇವಾ ಮಹಾನುಭಾವ